ಇದು ಚಿಕುನ್ಗುನ್ಯಾ ಇರಬಹುದು. ಹೌದು, ಚಿಕುನ್ಗುನ್ಯಾ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗದೊಳಗ ಜಾನುವಾರುಗಳಲ್ಲಿ ಚರ್ಮಗಂಟು ರೋಗ ನಿಯಂತ್ರಣ ಕುರಿತು ಹೊಸಪೇಟೆ ತಾಲೂಕು ಪಶುಸಂಗೋಪನಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಬಸವರಾಜ ಬೆಣ್ಣೆ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರವ್ಯಾಪಿ ಹರಡಿರುವ ಜಾನುವಾರುಗಳಲ್ಲಿ ಚರ್ಮಗಂಟು ರೋಗ ಕುರಿತು ಮಾಹಿತಿ ಮಾಡಿಕೊಡಲಿದ್ದಾರೆ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಪಶುಸಂಗೋಪನಾ ಇಲಾಖೆಯ ಸಹಾಯಕ ನಿರ್ದೇಶಕರು ಹಾಗೂ ಪಶು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಬಸವರಾಜ ಬೆಣ್ಣಿಯವರು. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್, ಮೊದಲಿಗೆ ಚರ್ಮಗಂಟು ರೋಗ ಅಂದ್ರೇನು, ಇದು ಮೂಲತಃ ಎಲ್ಲಿಂದ ಬಂದಿರೋದು ತಿಳಿಸ್ಕೊಡಿ ಸರ್. ಚರ್ಮಗಂಟು ರೋಗ ಇದೊಂದು ಜಾನುವಾರುಗಳಲ್ಲಿ ಕಂಡು ಬರ್ತಕ್ಕಂಥ ರೋಗ. ಈ ರೋಗ ಮೂಲತಃ ಆಫ್ರಿಕಾ ದೇಶದ ಈ ಒಂದು ರೋಗ. ಭಾರತ ದೇಶದಲ್ಲಿ 2018 ಕಾಣಿಸ್ಕೊಳ್ತಿದ್ವಿ. ಒರಿಸ್ಸಾದಲ್ಲಿ ಬಂದು ನಂತರ ಗುಜರಾತ್ ನಂತರದಲ್ಲಿ ಈಗ ಎಲ್ಲ ರಾಜ್ಯಗಳಲ್ಲೂ ಈ ಒಂದು ರೋಗ ಹರಡಿದೆ. ಇಂಗ್ಲೀಷ್ನಲ್ಲಿ ಲಂಪಿ ಸ್ಕಿನ್ ಡಿಸೀಸ್ ಅಂತಾರೆ. ಚರ್ಮಗಂಟು ರೋಗ ಸಾಮಾನ್ಯವಾಗಿ ಜಾನುವಾರುಗಳಲ್ಲಿ ಹೆಚ್ಚು ಕಾಣಿಸ್ಕೊಳ್ತಾರೆ, ಅದರಲ್ಲೂ ವಿಶೇಷವಾಗಿ ಎತ್ತು, ಆಕಳ, ಎಮ್ಮೆಗಳಲ್ಲಿ ಕಾಣಿಸ್ಕೊಳ್ತಕ್ಕಂಥ ರೋಗ ಮತ್ತು ಕರುಗಳಲ್ಲಿ ಕಾಣಿಸ್ಕೊಳ್ತಕ್ಕಂಥ ರೋಗ ಇದು. ಆ ಗುಂಪಿಗೆ ಸೇರಿರ್ತಕ್ಕಂಥ ಎಲ್ಲ ವಯಸ್ಸಿನ ಪ್ರಾಣಿಗಳಿಗೆ ಈ ರೋಗ ಹರಡುವ ಸಾಧ್ಯತೆಗಳಿದೆ. ಮೂಲತಃ ಇದು ಆಫ್ರಿಕಾ ದೇಶದಂತ ನಾನು ಈಗಾಗಲೇ ಹೇಳಿದೆ. ಈ ಕಾಯಿಲೆ ಪ್ರಮುಖವಾಗಿ ಬೇಸಿಗೆಯಲ್ಲಿ ತದನಂತರದ ದಿನಗಳಲ್ಲಿ ಹರಡತಕ್ಕಂಥ ರೋಗ ಆಗಿದೆ ಇದು. ಇದಕ್ಕೆ ಕಾರಣ ಏನು ಸರ್, ಯಾಕೆ ಬರುತ್ತೆ ಅಂತ? ಇದು ಒಂದು ವೈರಸ್ ಮೂಲಕ ಹರಡುವ ರೋಗ, ಚರ್ಮಗಂಟು ರೋಗ. ಈ ಸಿಡುಬು ಕಾಯಿಲೆ ಅಂತಂದು ಹೇಳ್ಬಿಟ್ಟು ಮೇಕೆಗಳಲ್ಲಿ ಕುರುಗಳಲ್ಲಿ ಕಾಣಿಸ್ಕೊಳ್ತಕ್ಕಂಥ ರೋಗದ ಗುಂಪಿಗೆ ಸೇರಿರ್ತಕ್ಕಂಥ ಈ ಒಂದು ವೈರಸ್ಸು ಲಂಪಿ ಸ್ಕಿನ್ ಡಿಸೀಸ್ ವೈರಸ್ ಅಂತ ಕರೀತಾರೆ. ಇದು ನೊಣಗಳ ಮುಖಾಂತರ, ಕೀಟಗಳ ಮುಖಾಂತರ, ರಕ್ತ ಹೀರುವ ಕೀಟಗಳ ಮುಖಾಂತರ ರೋಗ ಹರಡುತ್ತೆ. ಈ ರೋಗ ಆ ಕೀಟಗಳು ಬಂದು ಜಾನುವಾರುಗಳನ್ನು ಕಡಿದಾಗ ಆ ವೈರಸ್ಸು ಜಾನುವಾರುಗಳ ದೇಹವನ್ನು ಹಾಕು ರೋಗದ ಲಕ್ಷಣಗಳನ್ನು ತೋರ್ಪಡಿಸಲಿಕ್ಕೆ ಶುರುವಾಗ್ತದೆ. ಅಂದರೆ ಸೊಳ್ಳೆನೂ ಬರ್ಬೋದಾ ಸರ್? ಹೌದು, ಮೂಲತಃ ಕೀಟಗಳಿಂದ, ಸೊಳ್ಳೆ, ಉಣ್ಣೆ, ಈ ಥರ ರಕ್ತ ಹೀರುವ ಕೀಟಗಳ ಬರ್ತಕ್ಕಂಥ ಈ ರೋಗಗಳು. ಇದು ರೋಗ ಯಾವ ಥರ ಹರಡ್ತಾ ಹೋಗುತ್ತೆ ಸರ್ ಪ್ರಾಣಿಗಳಲ್ಲಿ? ನಾನು ಈಗಾಗಲೇ ಹೇಳಿದೆ ಹೆಂಗೆ ಹರಡುತ್ತೆ ಅಂತ ಹೇಳಿದರೆ, ಈ ರಕ್ತ ಹೀರುವ ಸೊಳ್ಳೆಗಳಿರ್ಬೋದು, ಕೀಟಗಳಿರ್ಬೋದು, ಅವುಗಳು ಮುಖಾಂತರ ಇದು ರೋಗ ಹರಡುತ್ತೆ. ತದನಂತರದಲ್ಲಿ ರೋಗ ಬೇರೆ ರೀತಿಯಲ್ಲೂ ಹರಡಕ್ಕೆ ಹೆಂಗೆ ಶುರುವಾಗುತ್ತೆ ಅಂದರೆ, ರೋಗದಿಂದ ಸತ್ತಿರ್ತಕ್ಕಂಥ ಕಳೆಬರವನ್ನು, ಸತ್ತಿರ್ತಕ್ಕಂಥ ಪ್ರಾಣಿಯನ್ನು ಬಿಸಾಕೋದಾಗಲಿ, ಅಥವಾ ಆ ಒಂದು ರೋಗದ ಲಕ್ಷಣಗಳು ನನ್ನ ಮುಂದೆ ಹೇಳ್ಕೊತೋಗೋದು, ರೋಗದ ಲಕ್ಷಣಗಳು ಚರ್ಮ ಗಂಟಾಗ್ತದೆ, ಆ ಗಂಟು ಕೊಳತೋಗ್ತದೆ, ಅದ್ರ ಮೇಲೆ ಒಂಥರ ಅಕ್ಳೆ ಇದ್ದಂಗೆ ಆಗ್ತದೆ, ನಮಗೆ ಗಾಯ ಆದಾಗ ಹೆಂಗೆ ಸ್ಕಾರ್ ಫಾರ್ಮೇಷನ್ ಆಗುತ್ತೆ, ಅದ ಮೇಲೆ ಗಾಯ ಅಕ್ಳೆ ಎದ್ದೇಳುತ್ತಲ್ಲ ಅದ್ರ ಮುಖ ಅದು ಬಿದ್ದೋದಂತರ ಕೂಡ ಅದರ ಸಂಪರ್ಕದಿಂದನೂ ರೋಗ ಬರುತ್ತೆ. ಸರ್, ಈಗ ಈ ರೋಗ ಪ್ರಾಣಿಗಳಲ್ಲಿ ಎಷ್ಟು ದಿನದೊಳಗೆ ಕಾಣಿಸ್ಕೊಳ್ಳುತ್ತೆ? ಇದನ್ನು ನಾವು ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ. ಕನ್ನಡದಲ್ಲಿ ರೋಗದ ವೈರಾಣು ದೇಹವನ್ನು ಒಕ್ಕು ರೋಗದ ಲಕ್ಷಣಗಳನ್ನು ಕಾಣಿಸ್ಕೊಂಥ ದಿವಸನ ನಾವು ರೋಗ ದಿವಸಗಳಂತ ಕರಿತೀವಿ. ಆ ರೋಗದ ದಿವಸ ಅಂದರೆ 4-14 ದಿವಸಗಳವರೆಗೆ ಈ ರೋಗ ಕಾಣಿಸ್ಕೊಳ್ತದೆ. ಅಂದರೆ ಈಗ ಸೊಳ್ಳೆ ಕಚ್ಚಿ 4-14 ದಿವಸಗಳಿಗೆ ರೋಗದ ಲಕ್ಷಣಗಳು ಕಾಣಲಿಕ್ಕೆ ಶುರುವಾಗ್ತದೆ. ಇದರ ಲಕ್ಷಣ ಹೆಂಗೆ ತಿಳ್ಕೊಳ್ಳೋದು ಸರ್, ಹಿಂಗೆ ಬರ್ತಾ ಇದೆ ಹೆಂಗೆ ಅಂತ ಹಿಂಗೆ ಗೊತ್ತಾಗುತ್ತೆ? ಮೂಲತಃ ರೋಗದ ಲಕ್ಷಣಗಳ ಪ್ರಾರಂಭ ಆಗೋದು ಯಾವುದೇ ಪ್ರಾಣಿಗಳಲ್ಲಿ ಇರಲಿ ಮನುಷ್ಯನಿಗಿರಲಿ, ಸಾಮಾನ್ಯವಾಗಿ ಜ್ವರ ಕಾಣಿಸ್ಕೊಳ್ಳುತ್ತೆ. ಅತಿ ಹೆಚ್ಚಿನ ರೀತಿಯಲ್ಲಿ ಜ್ವರ ಕಾಣಿಸ್ಕೊಳ್ಳುತ್ತೆ. ಜ್ವರದ ನಂತರ ಏನಾಗುತ್ತಂದರೆ ಜಾನುವಾರುಗಳು ಮೇವು ತಿನ್ನಲಿಕ್ಕೆ ಕಡಿಮೆ ಮಾಡ್ತದೆ. ಜ್ವರಗಳ ತಾಪಮಾನ ಜಾಸ್ತಿ ಇರೋದ್ರಿಂದ ಮೇವು ತಿನ್ನೋದಿಲ್ಲ, ಮಂಕಾಗ್ತದೆ. ತದನಂತರದಲ್ಲಿ ಏನಾಗ್ತದೆ ಅಂದರೆ, ಒಂದು ವಾರ ಕಳೆದಾದ ನಂತರ ಅಷ್ಟೊತ್ತಿಗಾಗಲೇ ಚರ್ಮದ ಮೇಲೆ ಗುಳ್ಳೆಗಳು ಕಾಣಿಸ್ಲಿಕ್ಕೆ ಹೋಗ್ತಿರ್ತದೆ, ಅಥವಾ ನಮ್ಮ ರಸಗ್ರಂಥಿಗಳ ಲಿಂಫ್ ನೋಡ್ಸು ಸ್ವೆಲ್ಲಿಂಗ್ ಆಗ್ತದೆ. ಆ ಥರ ಚರ್ಮದ ಮೇಲೂ ಕೂಡ ಸಣ್ಣ ಸಣ್ಣ ಗುಳ್ಳೆಗಳು ಶುರುವಾಗ್ತದೆ. ಅಂದರೆ ಸಣ್ಣ ಸಣ್ಣ ಗುಳ್ಳೆ ಅಂದರೆ 1-5 ಸೆಂಟಿಮೀಟರ್ ಗಾತ್ರದ ಈ ಒಂದು ಗುಳ್ಳೆಗಳು ಕಾಣಿಸ್ಕೊಳ್ಳಿಕ್ಕೆ ಶುರುವಾಗ್ತದೆ. ವಿಪರೀತ ನೋವಿರ್ತದೆ ಅವುಗಳನ್ನು ಮುಟ್ಟಿದರೆ ಅಥವಾ ಆವಿಂದಿರ್ತಾರೆ. ಸಾಮಾನ್ಯವಾಗಿ ಈ ಗಂಟುಗಳು ಜಾಸ್ತಿ ಮುಖ ಭಾಗದಲ್ಲಿ, ಎದೆ ಭಾಗದಲ್ಲಿ, ಹೊಟ್ಟೆ ಮೇಲ್ಭಾಗದಲ್ಲಿ ಜಾಸ್ತಿ ಕಾಣಿಸ್ಕೊಳ್ತವೆ. ಸೊ ಅದು ಒಂದು ವಾರದ ನಂತರ ಅದಕ್ಕೆ ಸೂಕ್ತ ಚಿಕಿತ್ಸೆ ನೀಡದೇ ಇದ್ದರೆ ಅದು ಕೊಳತು ಹೋಗ್ತಕ್ಕಂಥದ್ದು, ಅದು ಒಡೆದು ಹೋಗ್ತಕ್ಕಂಥದ್ದು, ಕೀವಾಗಿ ಒಡೆದು ಹೋಗ್ಬಿಟ್ಟು ಮತ್ತೆ ನೊಣ ಬಂದು ಕೂತು ಹುಳ ಬೀಳೋದು, ಈ ರೀತಿ ಸೆಕೆಂಡ್ರಿ ಎರಡನೇ ಹಂತದ ಸಮಸ್ಯೆಗಳು ಪ್ರಾರಂಭ ಆಗಲಿಕ್ಕೆ ಶುರುವಾಗ್ತದೆ. ಆ ಎರಡನೇ ಹಂತದ ಪ್ರಾರಂಭ ಶುರುವಾದಾಗಲೆಲ್ಲ ಅದಕ್ಕಿಂತ ಮುಂಚೆ ನಾವು ಮುಂಜಾಗ್ರತೆ ಕ್ರಮ ವಹಿಸ್ಕೋಬೇಕು. ಅದು ಗಂಟಾಗೇ ಇರುತ್ತ ಸರ್, ಮೇನ್ ಬಾರ್ ಬಾರಾಗಿದ್ರೂ ಏನಾದರೂ ಇರುತ್ತ? ಇಲ್ಲ, ಗಂಟಾಗೇ ಇರುತ್ತೆ. ಆಮೇಲೆ ಅದೇನಾಗುತ್ತಂದ್ರೆ ಆ ಚರ್ಮಗಂಟು ನಂತರದಲ್ಲಿ ಈ ದುಗ್ಧ ಗ್ರಂಥಿಗಳ ಊತ, ಅಂದರೆ ಹೇಳಿದೆ ಲಿಂಫ್ ನೋಡ್ಸು ಊತ ಕಾಣಿಸುತ್ತೆ. ಆಮೇಲೆ ಹಾಲಿನ ಇಳುವರಿ ಕಡಿಮೆ ಆಗ್ತದೆ. ಆಮೇಲೆ ಮೇವು ತಿಂದೆ ರಾಸುಗಳು ಬಡಕಲಾಗ್ತವೆ. ತದನಂತರದಲ್ಲಿ ಚರ್ಮದ ಮೇಲೆ ದೀರ್ಘಕಾಲದವರೆಗೆ ಇದ್ದರೆ ಅದು ಉಳಿಯೋ ಲಕ್ಷಣಗಳು ಕಡಿಮೆ ಆಕ್ಯಂತ ಹೋಗ್ತದೆ. ಈ ರೀತಿ ರೋಗದ ಲಕ್ಷಣಗಳನ್ನು ನೋಡಿಬಿಟ್ಟು ಚಿಕಿತ್ಸೆ ನೀಡ್ತಾರೆ. ಈ ರೋಗದ ಚಿಕಿತ್ಸೆ ಯಾವ ಥರ ಪಡೆದುಕೊಳ್ಬೇಕು ಸರ್? ಈಗಾಗಲೇ ನಾವು ಚರ್ಮ ಗಂಟು ರೋಗ ಅಂದರೆ ಏನಂತ ಹೇಳುವಾಗ ಹೇಳಿದೆ, ಇದೊಂದು ವೈರಾಣು ರೋಗ. ಈ ವೈರಾಣು ರೋಗಗಳಿಗೆ ಮೂಲತಃ ನಿಖರವಾದ ಚಿಕಿತ್ಸೆ ಖಂಡಿತವಾಗ್ಲೂ ಇರಲ್ಲ. ಈ ವೈರಾಣು ರೋಗದ ಚಿಕಿತ್ಸೆ ಸಾಮಾನ್ಯವಾಗಿ ಲಕ್ಷಣಗಳು ಯಾವ ರೀತಿ ಕಾಣಿಸ್ಕೊಳ್ತಾವೋ ಆ ರೀತಿಯಾಗಿ ಚಿಕಿತ್ಸೆ ಮಾಡ್ಕೊತೀವಿ. ಈಗ ಜ್ವರ ಕಾಣಿಸ್ಕೊಂಡ ತಕ್ಷಣಕ್ಕೆ ಜ್ವರ ಕಡಿಮೆ ಆಗ್ತಕ್ಕಂಥ ಇಂಜೆಕ್ಷನ್ ಕೊಡೋದು, ನೋವು ಇದ್ದೇ ಇರುತ್ತೆ ನೋವು ಕಡಿಮೆ ಆಗ್ತಕ್ಕಂಥ ಇಂಜೆಕ್ಷನ್ಗಳನ್ನು ಕೊಡೋದು, ತದನಂತರದಲ್ಲಿ ಈ ಚರ್ಮ ಗಂಟು ಇರ್ತದಲ್ಲ ಆ ಗಂಟು ರೋಗಕ್ಕೆ ಆಯಿಂಟ್ಮೆಂಟ್ ಹಚ್ಚತಕ್ಕಂಥದ್ದು, ಆ ರೀತಿ ಚಿಕಿತ್ಸೆ ಮಾಡ್ಕೊತ ಹೋಗ್ಬೇಕು. ಸಾಮಾನ್ಯವಾಗಿ ಈ ಒಂದು ಚಿಕಿತ್ಸೆ 4-12 ವಾರದವರೆಗೂ ಎಳೆದಾಡಬಹುದು. 4-12 ವಾರದವರೆಗೂ ಈ ಚಿಕಿತ್ಸೆ ಎಳೆದಾಡ್ತದೆ ಅಂತ ಅನ್ನೋದು ಮಾಹಿತಿ. ಏನಾದರೂ ಮನೆ ಮದ್ದು ಅದೇನಾರೋ ಇದೆಯಾ ಸರ್? ಸಾಮಾನ್ಯವಾಗಿ ಮನೆ ಮದ್ದು ಇದೆ. ಏನು ಅಂತಂದರೆ ಗಂಟು ಅಂತಂದೇಳಿ ಹೇಳಿದೆ, ಚರ್ಮ ಗಂಟು ರೋಗ ಬಂದಿರ್ತಾರೆ, ಹಸಿ ಬೇವು ಎಲೆಗಳನ್ನು ತಗೋಬೇಕು, ಅದೊಂದು 100 ಗ್ರಾಮು. ಆಮೇಲೆ ತುಳಸಿ ಎಲೆಗಳನ್ನು 100 ಗ್ರಾಮ್ ತಗೋಬೋದು, ಬೆಳ್ಳುಳ್ಳಿ 100 ಗ್ರಾಮ್ ತಗೋಬೋದು, ಅರಿಶಿನ 1-5 ಗ್ರಾಮ್ ತಗೊಂಡು ಇವೆಲ್ಲವನ್ನು ಬೇವಿನ ಎಣ್ಣೆ ಜೊತೆ ಮಿಕ್ಸ್ ಮಾಡಬೇಕು. ಬೇವಿನ ಎಣ್ಣೆ ಮಿಕ್ಸ್ ಮಾಡಿಬಿಟ್ಟು ಇವುಗಳನ್ನು ಗಂಟುಗಳಾಗಿರ್ತಲ್ಲ ಆ ಹುಣ್ಣಿನ ಮೇಲೆ ಪ್ರತಿದಿನ ಹಚ್ಚೋದ್ರಿಂದ ಏನಾಗುತ್ತಂದರೆ ಖಂಡಿತವಾಗ್ಲೂ ಅದು ಎರಡನೇ ಹಂತದ ಬೆಳವಣಿಗೆಯನ್ನು ನಿಯಂತ್ರಣ ಮಾಡ್ತದೆ. ಇದಕ್ಕೇನಾದರೂ ನಿಯಂತ್ರಣ ಕ್ರಮಗಳು ಏನಾದರೂ ಇದಾವೆ ಸರ್? ಮತ್ತೆ ನಿಯಂತ್ರಣ ಕ್ರಮಗಳು ಅಂದರೆ ವಿಜ್ಞಾನಿಗಳು ಹೇಳುವ ಪ್ರಕಾರ ಮೊಟ್ಟ ಮೊದಲ ಕೆಲಸ ಏನು ಮಾಡ್ಬೇಕಂದ್ರೆ ರೋಗ ಬಂದಿರತಕ್ಕಂಥ ಜಾನುವಾರುವನ್ನು ಆರೋಗ್ಯವಂತ ಪ್ರಾಣಿಗಳಿಂದ ಬೇರ್ಪಡಿಸಬೇಕು. ಮೊಟ್ಟ ಮೊದಲ ಕೆಲಸ ಇದು, ರೋಗಗ್ರಸ್ತ ಪ್ರಾಣಿಗಳನ್ನು ಆರೋಗ್ಯವಂತ ಪ್ರಾಣಿಗಳಿಂದ ದೂರ ಇಡಬೇಕು ಮೊದಲದು. ಆರೋಗ್ಯವಂತ ಪ್ರಾಣಿಗಳ ಎಲ್ಲ ದೈನಂದಿನ ಕಾರ್ಯಕ್ರಮಗಳು ಮುಗಿದಾದ ನಂತರ ರೋಗಗ್ರಸ್ತ ಪ್ರಾಣಿಗೆ ಬಂದು ನೀವು ಈ ಉಳಿದಂಥ ದೈನಂದಿನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು. ಸಾಧ್ಯವಾದಷ್ಟು ಚಿಕಿತ್ಸೆ ಕೊಡಿಸ್ಬೇಕು. ಚಿಕಿತ್ಸೆ ಎಲ್ಲ ರೀತಿಯಲ್ಲೂ ಉಚಿತವಾಗಿ ಲಭ್ಯವಿದೆ ಸರ್ಕಾರದಿಂದ. ನಾವು ನೇರವಾಗಿ ಹೇಳಿದ್ನಲ್ಲ, 4-12 ವಾರದವರೆಗೂ ಈ ರೋಗ ಎಳೆದಾಡ್ತದೆ. ದಯವಿಟ್ಟು ಇಂಥ ಸಂದರ್ಭದಲ್ಲಿ ಚಿಕಿತ್ಸೆ ಕೊಡ್ತಾರೆ. ಇನ್ನು ನಿಯಂತ್ರಣ ಹೇಳಿದ ಆರೋಗ್ಯವಂತ ರಾಸುಗಳಿಗೆ ಲಸಿಕೆ ಲಭ್ಯವಿದೆ. ಈ ಲಸಿಕೆಯನ್ನು ಹಾಕಿಸಿದಲ್ಲಿ ರೋಗ ಬಂದರೂ ಕೂಡ ಅಂಥ ಅನಾಹುತ ಆಗ್ತಕ್ಕಂಥ ಸಾಧ್ಯತೆಗಳು ಇರಲ್ಲ. ನಾವು ಲಸಿಕೆ ಹಾಕಿರೋ ಅನೇಕ ರಾಸುಗಳನ್ನು ನೋಡ್ತಾ ಇದ್ದೀವಿ, ರೋಗ ಬಂದಿಲ್ಲ. ಅಕಸ್ಮಾತ್ ಬಂತು ಅಂದರೂ ಕೂಡ ಮುಂದಿನ ಹಂತದ ಬೆಳವಣಿಗೆ ಇರೋದಿಲ್ಲ ರೋಗದ್ದು. ಆಗಾಗಲೇ ರೋಗ ನಿರೋಧಕ ಶಕ್ತಿ ಜಾಸ್ತಿ ಬಂದಿರ್ತದಲ್ಲ, ಅದನ್ನು ಮಾಡಬೇಕು. ಸಾಧ್ಯವಾದಷ್ಟು ರೋಗ ಹರಡುವುದು ಎಲ್ಲಿಂದ, ರೋಗ ಬರೋದು ಎಲ್ಲಿಂದ ಅಂತ ಹೇಳಿದೆ, ರಕ್ತ ಹೀರುವ ಕೀಟಗಳಿಂದ ಬರ್ತದೆ ಅಂತ. ಸಾಧ್ಯವಾದಷ್ಟು ಜಾನುವಾರುಗಳಿಗೆ ಸಾಕ್ತಕ್ಕಂಥ ಕೊಟ್ಟಿಗೆ ಅಂತ ನಾವೇನು ಕರಿತೀವಲ್ಲ, ದನದ ಕೊಟ್ಟಿಗೆ ಅಂತ ಏನು ಕರಿತೀವಲ್ಲ, ಅದನ್ನು ಸಾಧ್ಯವಾದಷ್ಟು ಸ್ವಚ್ಛವಾಗಿ ಇಟ್ಕೋಬೇಕು. ಚಟಕ್ಕೆ ಸೊಳ್ಳೆಗಳಿರಬಾರ್ದು, ಯಾವುದೇ ಕೀಟಗಳಿರಬಾರ್ದು ದೇಹದ ಮೇಲೆ. ಈ ರೀತಿ ಎಲ್ಲ ನಿಯಂತ್ರಣ ಅಂತ ಅನೇಕ ರೈತರು ಈಗ ಸಾಧ್ಯವಾದಷ್ಟು ರೈತರು ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮ ಕೊಡ್ತಾರೆ. ನಾನು ಮೊನ್ನೆ ಒಂದು ಹಳ್ಳಿಗೆ ಹೋಗಿದ್ದೆ, ಆ ಹಳ್ಳಿಯಲ್ಲಿ ಪರದೆ ಹಾಕಿದ್ದಾರೆ ಮನುಷ್ಯರಿಗೆ, ನಾವು ಹಿಂಗೆ ಸೊಳ್ಳೆ ಕಡಿಬಾರ್ದು ಅಂತೇಳಿ ಪರದೆ ಹಾಕ್ಕೊಳ್ತಾರೆ. ಹಂಗೆ ಜಾನುವಾರುಗಳಿಗೂ ಹಾಕಿದ್ದಾರೆ. ಅನುಕೂಲಸ್ಥ ರೈತರು ಅಥವಾ ಅವುಗಳ ಮೇಲೆ ಅವಲಂಬಿತ ರೈತರು ಖಂಡಿತವಾಗ್ಲೂ ಎಲ್ಲ ಕ್ರಮ ಕೈಗೊಳ್ತಾರೆ. ಭಾರೀ ಆತಂಕ ಪಡ್ತಕ್ಕಂಥ ವಿಷಯ ಅಲ್ಲ, ಸ್ವಲ್ಪ ಆತಂಕ ಇದೆ. ಆದರೆ ಆತಂಕ ಮುಂಜಾಗ್ರತಾ ಕ್ರಮ ಕೈಗೊಂಡ್ರೆ ಈ ರೋಗದಿಂದ ಹೊರಬರುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಮುಂಜಾಗ್ರತಾ ಕ್ರಮವಾಗಿ ನಾವು ಈಗಾಗಲೇ ಎಲ್ಲ ಹಳ್ಳಿಗಳಲ್ಲಿ ಲಸಿಕೆ ಹಾಕ್ತಾ ಇದೀವಿ. ಆದರೆ ಬಂದಿರತಕ್ಕಂಥ ಪ್ರಾಣಿಗಳಿಗೆ ಸೂಕ್ತ ಚಿಕಿತ್ಸೆ ಕೊಡಿಸೋದ್ರಿಂದ, ಆರೋಗ್ಯವಂತ ಪ್ರಾಣಿಗಳಿಗೆ ಲಸಿಕೆ ಹಾಕಿಸೋದ್ರಿಂದ ಈ ರೋಗವನ್ನು ಖಂಡಿತವಾಗ್ಲೂ ನಿಯಂತ್ರಣದಲ್ಲಿ ಇಟ್ಕೋಬಹುದು. ನಿಯಂತ್ರಣದಲ್ಲಿ ಇನ್ನೂ ಒಂದು ಬಹಳ ಮುಖ್ಯವಾದ ಅಂಶ ಏನಂದ್ರೆ, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಜಾನುವಾರುಗಳನ್ನು ಸಾಗಾಣಿಕೆ ಮಾಡಬಾರ್ದು. ಈಗಾಗಲೇ ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಈಗಾಗಲೇ ಆದೇಶ ಹೊರಡಿಸಿದ್ದಾರೆ, ಜಾನುವಾರು ಸಂತೆಗಳಿರುವುದಿಲ್ಲ, ಯಾವುದೇ ರೀತಿಯ ಸಾಗಾಣಿಕೆಗಳಿರುವುದಿಲ್ಲ ಅಂತಂದೇಳಿ ಈಗಾಗಲೇ ಆದೇಶ ಹೊರಡಿಸಿದ್ದಾರೆ. ಆಮೇಲೆ ಸತ್ತ ಪ್ರಾಣಿಗಳನ್ನು ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು. ಸೂಕ್ತ ರೀತಿಯಲ್ಲಿ ಅಂದರೆ ಆಳವಾದ ಗುಂಡಿ ತೊಡಬೇಕು. ಆ ಆಳವಾದ ಗುಂಡಿಯಲ್ಲಿ ಸತ್ತಿರ್ತಕ್ಕಂಥ ಜಾನುವಾರು ಕಳೆಬರವನ್ನು ಅದರಲ್ಲಿ ಇಟ್ಟುಬಿಟ್ಟು ಒಂದು ರೀತಿ ಈ ಆ್ಯಂಟಿಸೆಪ್ಟಿಕ್ಸು ಅಥವಾ ಸುಣ್ಣ ಎಲ್ಲ ಹಾಕಿಬಿಟ್ಟು ಅದನ್ನು ಮುಚ್ಚಬೇಕಾಗ್ತದೆ. ಈ ರೀತಿ ಮಾಡೋದ್ರಿಂದ ಖಂಡಿತವಾಗ್ಲೂ ರೋಗ ನಿಯಂತ್ರಣದಲ್ಲಿರ್ತದೆ. ಇವಾಗ ರೈತರೆಲ್ಲರೂ ಜಾನುವಾರುಗಳನ್ನು ಮನೆಯಿಂದ ಬಿಟ್ಬಿಟ್ಟಿರ್ತದೆ, ಅವು ಮೇಯ್ಕೊಂಡು ಸಾಯಂಕಾಲ ಬರುತ್ತೆ, ಆ ಥರದಲ್ಲಿ ಏನಾದರೂ ತೊಂದರೆಗಳಾಗುತ್ತೆ? ಖಂಡಿತವಾಗ್ಲೂ ತೊಂದರೆ ಆಗುತ್ತೆ. ಯಾವುದೇ ಕಾರಣಕ್ಕೂ ಜಾನುವಾರುಗಳನ್ನು ನಿಮ್ಮ ಸುಪ್ರದ್ದಿಯಲ್ಲೇ ಇಟ್ಟುಕೊಳ್ಳಿ. ಸದ್ಯದ ಪರಿಸ್ಥಿತಿಯಲ್ಲಿ ಮೇವನ್ನು ಜಾನುವಾರುಗಳಿದ್ದ ಜಾಗಕ್ಕೆ ತರಬಹುದು. ಈಗ ನೀವು ಮೇಯಿಸ್ಲಿಕ್ಕೆ ಒಂದು ಹೊರಗೆ ಕಳಿಸ್ತೀರಿ, ಅಲ್ಲೊಬ್ಬ ಯಾರೋ ಒಬ್ಬರು ರೈತರು ಅವ್ರಿಗೆ ಗೊತ್ತಾಗದೇ ಇರೋ ಸಂದರ್ಭದಲ್ಲಿ ಕಾಯಿಲೆ ಇರ್ತಕ್ಕಂಥ ಜಾನುವಾರು ಆ ಗುಂಪಿನಲ್ಲಿ ಹರಡಿಬಿಟ್ರೆ ರೋಗ ಹರಡುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದಕ್ಕೆ ಸಾಗಾಣಿಕೆ ನಿರ್ಬಂಧ ಮಾಡಿರೋದು, ನೀವು ಅದನ್ನು ನಿಯಂತ್ರಣದಲ್ಲೇ ಇಟ್ಕೊಂಡಿರಬೇಕು ಅಂತ. ಅದೇ ಇವಾಗ ಸಾಮಾನ್ಯವಾಗಿ ನಾವು ಎಲ್ಲ ಕಡೆ ನೋಡ್ಬೇಕಾದ್ರೆ ಗುಂಪು ಗುಂಪಾಗಿ ಅಡ್ಡಾಡ್ತಿರ್ತವೆ, ಮೇಯ್ತಿರ್ತವೆ, ಜಾಗ್ರತೆ ವಹಿಸಿ ಇಟ್ಕೋಬೇಕು. ಆಮೇಲೆ ಸೊಳ್ಳೆಗಳ ನಿಯಂತ್ರಣ ಮಾಡ್ಕೋಬೇಕು. ಸೊಳ್ಳೆಗಳ ನಿಯಂತ್ರಣ ಮಾಡಬಹುದು ಹೆಂಗಂದ್ರೆ, ಸೊಳ್ಳೆ ಬರಲಾರ್ದಂಗೆ ಬೇವಿನ ಸೊಪ್ಪಿನ ಹೊಗೆ ಹಾಕೋದು, ಕೊಟ್ಟಿಗೆ ಸುತ್ತಮುತ್ತ ರಾಸಾಯನಿಕ ದ್ರವಗಳನ್ನು ಹಾಕೋದು, ಸೋಡಿಯಂ ಹೈಪೋಕ್ಲೋರೈಟ್ ಆ ಥರ ಎಲ್ಲರೂ ಇದನ್ನು ಮಾಡ್ಬಿಟ್ಟು ಸಾಧ್ಯವಾದಷ್ಟು ಬ್ಲೀಚಿಂಗ್ ಪೌಡ್ರ್ ಹಾಕಿ ಕ್ಲೀನ್ ಮಾಡ್ಕೊಳ್ಳೋದು, ಆ ರೀತಿಯ ಸುಣ್ಣ ಹಾಕ್ಬೋದು, ಸುಣ್ಣ ಹಾಕಿ ಎಲ್ಲದನ್ನು ಹಾಕಿ ನೀವು ನಿಯಂತ್ರಣ ಮಾಡ್ಬೋದು. ಕೀಟಗಳನ್ನು ನಿಯಂತ್ರಣ ಮಾಡ್ಬೋದು, ಸೊಳ್ಳೆಗಳನ್ನು ನಿಯಂತ್ರಣ ಮಾಡ್ಬೋದು. ಕಷ್ಟ ಬಟ್ ಸಾಧ್ಯ ಇದೆ. ಈಗ ನಾವು ಮನೆ ಒಳಗಡೆ ಇರ್ತೀವಿ, ಸೊಳ್ಳೆ ನಿಯಂತ್ರಣ ಮಾಡೋದು, ಕಿಟಕಿನೂ ಬಾಗಿಲು ಹಾಕಿದ್ರೆ ಸೊಳ್ಳೆ ಬರಲ್ಲ, ಆದರೆ ಕೊಟ್ಟಿಗೆಯಲ್ಲಿ ನಿಯಂತ್ರಣ ಮಾಡೋದು ಕಷ್ಟವಾಗ್ತಿರೋದ್ರಿಂದ ಇವುಗಳನ್ನು ಪ್ರತಿನಿತ್ಯ ಮಾಡೋದ್ರಿಂದ ಈ ರೋಗ ಹರಡುವ ಸಾಧ್ಯತೆಗಳು ತುಂಬ ಕಡಿಮೆ ಆಗ್ತಾ ಹೋಗ್ತವೆ. ಪ್ರಾಣಿಗೆ ಬಂದ ಮೇಲೆ ಅವು ಅನುಭವಿಸೋಕ್ಕಿಂತ ಮುಂಚಿತವಾಗಿನೇ ರೈತರ ಕ್ರಮಗಳನ್ನು ಕೈಗೊಂಡ್ಬಿಟ್ರೆ ಖಂಡಿತವಾಗ್ಲೂ ಮುಂಜಾಗ್ರತಾ ಕ್ರಮಗಳಂತ ನಾವು ಈಗೇನು ಹೇಳಿದೀವಲ್ಲ, ಇಷ್ಟು ಮಾಡಿದರೆ ಖಂಡಿತವಾಗ್ಲೂ ರೋಗ ಬರುವ ಸಾಧ್ಯತೆಗಳು ಇರೋದೇ ಇಲ್ಲ. ಇವಾಗೆಲ್ಲ ಜಾಲತಾಣದಲ್ಲಿ ಎಲ್ಲ ನೋಡ್ತಾ ಇದ್ದೀವಿ, ಫೋನಲ್ಲೇ ಆಗಿರ್ಬೋದು ಬರ್ತಾ ಇರತ್ತೆ, ಅದನ್ನು ಹಾಲು ಕುಡಿದ ತಕ್ಷಣವೇ ಜನಕ್ಕೆಲ್ಲ ಆಯಿತು, ಯಾರು ಕುಡಿತಾರೋ ಅವ್ರು ಕೂಡ ಗುಳ್ಳೆಗಳು ಬರ್ತಾ ಇದ್ದಾವೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಇದು ಯಾರು ಹಾಲು ಕುಡಿತಾರೋ ಅವ್ರಿಗೂ ಬರತ್ತಾ, ಹೇಗೆ ಸರ್ ಇದು? ಪ್ರಾಣಿಜನ್ಯ ರೋಗಗಳು ಅಂತ ಕರೀತಾರೆ, ಜುನೋಟಿಕ್ ಇಂಪಾರ್ಟೆನ್ಸ್ ಡಿಸೀಸ್ ಅಂತ ಕರೀತಾರೆ. ಪ್ರಾಣಿಜನ್ಯ ರೋಗಗಳಲ್ಲಿ ಈ ರೋಗ ಜಾನುವಾರುಗಳಿಂದ ಮನುಷ್ಯನಿಗೆ ಹರಡುವುದಿಲ್ಲ, ಯಾವುದೇ ಕಾರಣಕ್ಕೂ ಹರಡುವುದಿಲ್ಲ. ಇಲ್ಲಿಯವರೆಗೂ ಯಾವುದೇ ರೀತಿಯ ದಾಖಲಾತಿಗಳಲ್ಲಿ ಮನುಷ್ಯನಿಗೆ ಹರಡಿದ ದಾಖಲಾತಿ ಇಲ್ಲಿವೇ ಇಲ್ಲ. ಈ ಜಾಲತಾಣಗಳಲ್ಲಿ ಸುಮ್ಮನೆ ಏನೋ ಒಂದು ಫೋಟೋ ಹಾಕಿ ಅದಕ್ಕೊಂದು ರಿಲೇಟೆಡ್ ಇದನ್ನು ಮಾಡಿಬಿಟ್ಟು ಸುದ್ದಿ ಮಾಡ್ತಾರೆ. ಖಂಡಿತವಾಗ್ಲೂ ಅಂತಹ ಯಾವುದೇ ಸುದ್ದಿಗಳನ್ನು ನಂಬಬಾರದು. ಯಾವುದು ಮೊನ್ನೆ ವಾಟ್ಸಪ್ಪಲ್ಲಿ ಹಾಕಿದರು, ಲೀಟ್ರ್ಗಟ್ಟಲೆ ಎಲ್ಲೋ ಹಾಲು ಸುರಿದಿದ್ದಾರೆ, ರೈತರು ಪ್ರತಿಭಟನೆ ಮಾಡುವಾಗ ಹಾಲು ಸುರಿದಿದ್ದನ್ನು ಈಗ ತಗೊಂಬಂದು ಅದಕ್ಕೆ ಅಟ್ಯಾಚ್ ಮಾಡಿಬಿಟ್ಟು ಇದು ಹಿಂಗಾಗಿದೆ ಅಂತೇಳಿ ಸುದ್ದಿ ಮಾಡಿದ್ದಾರೆ. ಖಂಡಿತವಾಗ್ಲೂ ಅದು ಹಾಲಿನಿಂದ ಖಂಡಿತವಾಗ್ಲೂ ಈ ರೋಗ